ಉದ್ಯಮವಾಗಿ ಒಂದು ತಗೊಳ್ತಕ್ಕಂಥ ಎಲ್ಲಾ ರೈತ ಬಾಂಧವರಿಗೆ. ಸೊ ಈ ಕುರಿತಾಗಿಟ್ಟು ಕೆಲವು ಮಾಹಿತಿಗಳನ್ನ ಮತ್ತು ಯಾವ್ಯಾವ ತಳಿಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಉತ್ತಮ, ಎಸ್ಪೆಷಲಿ ನಮ್ಮ ಕರ್ನಾಟಕ ಭಾಗಕ್ಕೆ ಯಾವ ತಳಿಗಳು ಸೂಕ್ತವಾಗ್ತದೆ, ಈ ಮೊದಲೆಲ್ಲ ಮಾಹಿತಿಗಳನ್ನ ಈ ದಿನ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಸೊ ಮೊದಲನೇದಾಗಿ ಮುಖ್ಯವಾದ ಅಂಶಗಳನ್ನ ಯಾವ್ಯಾವ ನೀವು ಗಮನ ಆಡಿಸ್ಕೋಬೇಕು ಅಂತ ಹೇಳಿದ್ರೆ, ಯಾವುದೇ ರಾಸವನ್ನು ಖರೀದಿ ಮಾಡುವಾಗ ಆ ರಾಸುಗಳು ಆ ಸ್ಥಳದ ಹವಾಗುಣಕ್ಕೆ ಅಂದ್ರೆ ಆ ಕ್ಲೈಮೇಟ್ಗೆ ಹೊಂದಿಕೆ ಆಗಿರ್ಬೇಕು. ಯಾಕೆಂತ ಹೇಳಿದ್ರೆ, ಸೊ ನಾವು ಗುಜರಾತಲ್ಲಿ ಸಾಕ್ತಕ್ಕಂಥ ಹಸುಗಳು ಎಮ್ಮೆಗಳು ನಮ್ಮ ಕರ್ನಾಟಕಕ್ಕೆ ಕೆಲವು ಟೈಮ್ ಸೂಕ್ತವಾಗದೇ ಇರಬಹುದು, ಅಥವಾ ರಾಜಸ್ಥಾನದಲ್ಲಿ ಸಾಕ್ತಕ್ಕಂಥ ನಮ್ಮಲ್ಲಿ ಸೂಕ್ತ ಆಗದಿರಬಹುದು. ಅದರಿಂದ ಸ್ಥಳೀಯವಾಗಿ ನಮ್ಮ ವಾತಾವರಣ ಅಥವಾ ಹವಾಗುಣಕ್ಕೆ ಹೊಂದಿಕೆ ಆಗತಕ್ಕಂಥ ರಾಸುಗಳನ್ನ ಸೇರಿಸ್ಕೊಳ್ಳೋದು ಬಹಳ ಮುಖ್ಯ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಉತ್ತಮ ರೋಗ ನಿರೋಧಕ ಶಕ್ತಿಯು ಕೂಡ ಒಂದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಇದು ಹವಾಗುಣದ ಮೇಲೆ ಮತ್ತು ಕ್ಲೈಮೇಟ್ ಮೇಲೆಯೂ ಕೂಡ ತನ್ನದ ಪಾತ್ರವನ್ನು ವಹಿಸ್ತದೆ. ಆದ್ದರಿಂದ ಸೂಕ್ತವಾದ ತಳಿಗಳನ್ನ ಆಯಾ ಪ್ರದೇಶಕ್ಕೆ ಸೂಕ್ತವಾಗಿ ಆಯ್ಕೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ರೈತರು ಐನು ರಾಸುಗಳನ್ನು ಖರೀದಿಸುವ ಮೂಲಕ ತಾವು ಸಾಕ ಬಯಸುವ ಐನು ರಾಸುಗಳ ತಳಿಯನ್ನ ನಿರ್ಧರಿಸಬೇಕು. ಅಂದ್ರೆ ಯಾವ ತಳಿಗಳನ್ನ ಸಾಕ್ತಾ ಇದ್ರೆ, ಈಗ ನಾವು ನೋಡ್ತಾ ಇದ್ದೇವೆ ಸೊ ಮುಖ್ಯವಾಗಿ ನಮ್ಮ ಕರ್ನಾಟಕ ಭಾಗದಲ್ಲಿ ಸೊ ಅಧಿಕ ಹಾಲು ಕೊಡ್ತಕ್ಕಂಥ ತಳಿಗಳಂದ್ರೆ ಮಿಶ್ರ ಜರ್ಸಿ ತಳಿ ಆಗಿರ್ಬೋದು ಅಥವಾ HF ತಳಿಗಳನ್ನ ನೋಡಿರ್ತಿದ್ದೀರಾ. ಸೊ ಹಾಗೇನೆ ನಮ್ಮ ದೇಶಿ ತಳಿಗಳನ್ನು ಕೂಡ ನಾವು ಸಾಕ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಗುಜರಾತಿಂದ ಕೆಲವು ತಳಿಗಳನ್ನ ತಂದ್ಬಿಟ್ಟು ಕೂಡ ಜನರುಗಳು ಸಾಕ್ತಾ ಇದ್ದಾರೆ. ಸೊ ಆ ತಳಿಗಳ ಸೂಕ್ತವೋ ಇಲ್ಲವ ಅಂತೇಳಿ ಇವನ್ನೆಲ್ಲ ಯೋಚನೆ ಮಾಡಿಬಿಟ್ಟು ನಮ್ಮ ತಳಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಅಧಿಕ ಹಾಲಿಗೋಸ್ಕರ ಸಾಕ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಾವು HF ತಳಿಯನ್ನು ನಮ್ಮ ಭಾಗಕ್ಕೆ ಸೂಕ್ತವಾಗಿ ಯೂಸ್ ಮಾಡಬಹುದು. ಅದರ ಜೊತೆಗೆ ನಮಗೆ ಅತಿ ಕೊಬ್ಬಿನ ಅಂಶ ಕೂಡ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜರ್ಸಿ ತಳಿಗಳನ್ನು ಕೂಡ ಸಾಕಬಹುದು. ಆದ್ರಿಂದ ಈ ಜರ್ಸಿ ಮತ್ತು HF ತಳಿ ಅಂದ್ರೆ ವಿದೇಶಿ ತಳಿಗಳ ಮಿಶ್ರ ತಳಿಗಳಲ್ಲಿ ಜರ್ಸಿ ಮತ್ತು HF ತಳಿಗಳು ಅತ್ಯಂತ ಸೂಕ್ತವಾದ ತಳಿಗಳು ನಮ್ಮ ಕರ್ನಾಟಕದ ಭಾಗಕ್ಕೆ ಸೂಕ್ತವಾದ ತಳಿಗಳು ಅಂತ ಹೇಳ್ಬಿಟ್ಟು ನಾವು ಹೇಳ್ಕೋಬಹುದು. ಅದೇ ರೀತಿಯಾಗಿ ಸೊ ಇದು ಗಿರ್ ತಳಿ ನಾವೇನು ಗುಜರಾತಿಂದ ತಗೊಂಬಂದಿದ್ದಾರೆ ಅಥವಾ ಸುತ್ತಮುತ್ತ ಪ್ರದೇಶ ತಗೊಂಬಂದರೆ, ಸೊ ಕೆಲವು ರೈತರು ಮಾತ್ರ ಇದರಲ್ಲಿ ಸಕ್ಸಸ್ ಅನ್ನ ಕಂಡಿದ್ದಾರೆ. ಸೊ ಯಾಕೆ ಅಂತ ಹೇಳಿದ್ರೆ, ಅದರ ಹವಾಗುಣನೇ ಬೇರೆ, ನಮ್ಮ ಪ್ರದೇಶದ ಹವಾಗುಣನೇ ಬೇರೆ, ಅವುಗಳು ಬಂದು ನಮ್ಮ ಪ್ರದೇಶಕ್ಕೆ ಹೊಂದಿಕೆ ಅಷ್ಟೊಂದು ಆಗ್ತಾ ಇಲ್ಲ. ಸೊ ಕೆಲವರು ಸೂಕ್ತ ವೈಜ್ಞಾನಿಕವಾಗಿ ಮತ್ತೆ ಆಹಾ ತಳಿಗಳಿಗೆ ಏನೇನು ಬೇಕೋ ಅವನ್ನೆಲ್ಲ ಪಾಲನೆ ಮಾಡಿದ್ರೆ ಇವರು ಕೂಡ ನಾವು ಸಾಕಬಹುದಾಗಿದೆ. ಸೊ ನಾವು ಈ ಎಮ್ಮೆಗಳಲ್ಲಾದ್ರೆ ನೀವು ಮುರ್ರಾ ಮತ್ತು ಸುರ್ತಿ ತಳಿಯ ಎಮ್ಮೆಗಳನ್ನು ಕೂಡ ನಾವು ತಂದು ಸಾಕಬಹುದು. ಬಟ್ ಪ್ಯೂರ್ ಸುರ್ತಿ ಮತ್ತು ಎಮ್ಮೆ ತಳಿಗಳು ಸ್ವಲ್ಪ ಸಾಕುವಂತ ಕಷ್ಟ, ಯಾಕೆಂದ್ರೆ ಅವು ಅಧಿಕ ಭಾರವಿರುತ್ತದೆ. ಸೊ ಆದ್ದರಿಂದ ನಮ್ಮಲ್ಲಿ ಸುತ್ತಮುತ್ತ ಇರತಕ್ಕಂಥ ನಮ್ಮದೇ ತಳಿ, ಧಾರವಾಡಿ ತಳಿ ಆಗಿರ್ಬೋದು ಅಥವಾ ಪಂಡ್ರಾಪುರಿ ತಳಿ ಆಗಿರ್ಬೋದು, ನಮ್ಮ ಹವಾಗುಣಕ್ಕೆ ಹೊಂದಿಕೆ ಆಗ್ತವೆ, ಅವುಗಳನ್ನು ತಂದು ಕೂಡ ನಾವು ಸಾಕಬಹುದು. ಮತ್ತೆ ಮುಂದೆ ಇನ್ನೊಂದು ಮುಖ್ಯವಾದ ಅಂತ ಹೇಳಿದ್ರೆ, ರಾಸುಗಳ ವಯಸ್ಸನ್ನ ಇದು ನಿರ್ಧರಿಸತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಈಗೇನಾಗಿ ಮೋಸ ಬಹಳ ನಡೀತಾ ಇದೆ ಮಧ್ಯವರ್ತಿಗಳ ಹಾವಳಿಯಿಂದ. ಸೊ ಯಾವುದೇ ಒಬ್ಬ ರೈತ ಒಂದು ಮಾರುಕಟ್ಟೆಗೆ ಹೋದ ಅಂತ ಹೇಳ್ಬಿಟ್ರೆ ಅವನಿಗೆ ಮೋಸ ಮಾಡ್ತಕ್ಕಂಥ ಜಾಸ್ತಿ ಜನ ಇದ್ದಾರೆ. ಆದ್ರಿಂದ ರೈತ ಬಾಂಧವರು ಕನಿಷ್ಠ ಜ್ಞಾನವನ್ನ ಅಂತ ಹೇಳಿದ್ರೆ, ನಾವು ವಯಸ್ಸನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಹೇಗೆ, ಸೊ ಅದರ ಮೈಕಟ್ಟೆ ಆಗಿರಬೇಕು, ಇವೆಲ್ಲ ಮಾಹಿತಿಯನ್ನು ತಿಳ್ಕೊಂಡಿರಬೇಕು ಯೂಸ್ಲಿ. ಸೊ ನಾವು ಅಲ್ಲಿನ ಮೇಲೆ ಅಂದ್ರೆ ಅಲ್ಲಿನ ಯಾವ ರೀತಿ ಅಲ್ಲಿದೆ ಅದ್ರ ಮೇಲೆ ನಾವು ವಯಸ್ಸನ್ನ ಈ ಎಮ್ಮೆ ಅಥವಾ ಹಸುಗಳಲ್ಲಿ ನೋಡ್ತೇವೆ. ಸಾಮಾನ್ಯವಾಗಿ ಎರಡು ಅಥವಾ ಮೂರಿನ ಸೂಲಿನ ಹಸುಗಳು ನಮಗೆ ಸಾಕಾಣಿಕೆಗೆ ಬಹಳ ಯೋಗ್ಯವಾದಂತೆ. ಎರಡು ಮತ್ತು ಮೂರನೇ ಸೂಲಿನ ಹಸುಗಳು ಯಾಕೆ ಯೋಗ್ಯವಾಗಿದೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಅವಾಗ ಅಧಿಕ ಹಾಲಿನ ಇಳುವರಿ ಇರ್ತದೆ. ಸೊ ಮತ್ತೆ ನಮಗೆ ಮೊದಲನೇ ಸೂಲಲ್ಲಿ ಅದರಲ್ಲಿ ಏನಾದ್ರು ತೊಂದರೆ ತಾಪತ್ರ ಇದ್ರೆ ಅದಕ್ಕೆ ಗೊತ್ತಾಗ್ಬಿಟ್ಟಿರುತ್ತೆ. ಆದ್ರಿಂದ ಯೂಸ್ಲಿ ಪ್ರಿಫರಬಲಿ ನಾವು ಎರಡು ಮತ್ತು ಮೂರನೇ ಸೂಲಿನ ರಾಸುಗಳನ್ನ ಸಂಬಂಧ ಆಯ್ಕೆ ಮಾಡತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗ್ತದೆ. ಇದರ ಜೊತೆಗೆ ಹಸುವಿನ ಹಿನ್ನೆಲೆ ಅಂದ್ರೆ ಹಸುಗಳ ಹಿನ್ನೆಲೆ ಅಂದ್ರೆ ಅದರ ತಾಯಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇತ್ತು ಅಥವಾ ಅದ್ರ ಜೊತೆಗೆ ಹುಡ್ತಕ್ಕಂತಹ ಇತರ ಹಸುಗಳು ಯಾವ ರೀತಿಯಾಗಿ ಹಾಲನ್ನು ಕೊಡ್ತಾ ಇದೆ ಅಂದ್ರೆ ನಾವು ಇದನ್ನ ವಂಶಾವಳಿ ಅಂತ ಹೇಳ್ತೀವಿ. ಅಂದ್ರೆ ವಂಶಾವಳಿಯ ದಾಖಲೆಗಳನ್ನ ಅಥವಾ ಪೆಡಿಗ್ರಿ ಅಂತ ಏನ್ ಕರಿತೀವಿ ಅದನ್ನ ಕೂಡ ಬಹಳ ಇಂಪಾರ್ಟೆಂಟ್. ಸೊ ಇದರಿಂದ ನಮ್ಗೆ ಏನ್ ತಿಳುವಳಿಕೆ ಬರ್ತದೆ ಅಂತ ಹೇಳಿದ್ರೆ, ಸಪೋಸ್ ಈಗ ಒಂದು ಕರುನ ನಾವು ಒಂದು ಒಂದು ವರ್ಷದ ಎರಡು ವರ್ಷದ ಕರುನ ಸೆಲೆಕ್ಟ್ ಮಾಡ್ತಿದ್ದೀವಿ ಪರ್ಚೇಸ್ ಮಾಡ್ತಿದೀವಿ ಅಂತ ಅನ್ಕೊಂಡ್ರೆ ಅದ್ರ ತಾಯಿಯ ಒಂದು ಇಳುವರಿ ಎಷ್ಟಿತ್ತು, ಆ ತಾಯಿಯ ಇಳುವರಿ ಅಧಿಕವಾಗಿದ್ರೆ ಅಥವಾ ಅದ್ರ ಜೊತೆಗೆ ಹುಟ್ಟಿರ್ತಕ್ಕಂಥ ಇನ್ನಿತರ ಹಸುಗಳ ಇಳುವರಿ ಅಧಿಕವಾಗಿದ್ರೆ ನ್ಯಾಚುರಲಿ ಈ ಕರು ತನ್ನ ಪ್ರೌಢಾವಸ್ಥೆ ಬಂದು ಗಬ್ಬ ಕಟ್ಟಿದ ಮೇಲೆ ಕೂಡ ಇಳುವರಿ ಜಾಸ್ತಿ ಆಗಿರುತ್ತದೆ. ಆದ್ರಿಂದ ಉತ್ತಮ ಹೈನುಗಾರಿಕೆಗೆ ಅನುವಂಶೀಯ ಗುಣಗಳನ್ನು ಹೊಂದಿರತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಆದ್ರಿಂದ ಉತ್ತಮ ಅನುವಂಶೀಯ ಗುಣಗಳನ್ನು ಅವಲಂಬಿಸಿರ್ತಕ್ಕಂಥ ರಾಸುಗಳನ್ನು ನಾವು ಖರೀದಿಯನ್ನ ಮಾಡಬೇಕಾಗತ್ತೆ. ಮತ್ತೆ ನೆಕ್ಸ್ಟ್ ಈಗ ಮಾರ್ಕೆಟ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ ಯೂಸ್ಲಿ ಗರ್ಭ ಧರಿಸಿದ ರೈತರು ಪ್ರಿಫರ್ ಮಾಡ್ತಕ್ಕಂಥದ್ದು ಗರ್ಭ ಧರಿಸಿದ ಹಸುವಾಗಿರ್ಬೋದು ಅಥವಾ ಕರು ಹಾಕಿದ ಒಂದು ತಿಂಗಳು ಅಥವಾ ಒಂದು ವಾರದ ನಂತರ ಪರ್ಚೇಸ್ ಮಾಡ್ತಕ್ಕಂಥದ್ದು ಬಹಳ ಕಂಡು ಬರ್ತದೆ. ಸೊ ಯೂಸ್ಲಿ ಗಬ್ಬ ಇರುವ ಅಥವಾ ಹಾಲು ಬತ್ತಿದ ಹಸುಗಳು ಕಡಿಮೆ ಬೆಲೆ ಸಿಕ್ಕರು ಕೂಡ ತಗೊಳ್ಕೋಬಾರ್ದು. ಯಾಕಂದ್ರೆ ಗಬ್ಬ ಇದೆ ಅಂದಾಗ ಹಿಂದಿನ ದಿನಗಳಲ್ಲಿ ಅವ್ರು ಯಾವ ರೀತಿ ಹಾಲನ್ನು ಕೊಟ್ಟಿತ್ತು ಮತ್ತೆ ಅದೇನಾದ್ರು ತೊಂದರೆ ಆತ ಪತ್ರಗಳ ಅನುಭವಿಸಿತ್ತು ಈ ಮಾಹಿತಿಗಳು ಇರೋದಿಲ್ಲ. ಅಥವಾ ಬತ್ತಿದ ಹಸುಗಳನ್ನ ಅಂತ ಹೇಳಿದ್ರೆ ಹಾಲಿನ ಈರುಳ್ಳಿ ಎರಡು ನಿಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ಅದು ಬತ್ತಿರುತ್ತೆ. ಸೊ ಹಾಲು ಎಷ್ಟು ಬರುತ್ತೆ ಅಂತಾನು ಗೊತ್ತಾಗಲ್ಲ. ಆದ್ರಿಂದ ಇವೆರಡೂ ಅನ್ನ ಆದಷ್ಟು ನಾವು ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೇದು. ಅದೇ ಜೊತೆ ಇದು ಏನಾಗುತ್ತೆ, ಗರ್ಭ ಧರಿಸಿರೋದು ಮತ್ತೆ ಬತ್ತಿರ್ತಕ್ಕಂಥ ಹಸುಗಳಲ್ಲಿ ಕೆಲವು ಸಾಂಕ್ರಾಮಿಕ ರೋಗಗಳು ಹಿಂದೆ ಬಂದಿರಬಹುದು ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ನಾವು ಬ್ರುಸೆಲಾ ಅಂತ ಹೇಳ್ತೀವಿ. ಇದೇನಾಗುತ್ತೆ ಅಂದ್ರೆ ಬ್ರುಸೆಲಾ ಅಂತ ಕಾಯಿಲೆ ಅಂತಕ್ಕಂಥದ್ದು ಒಂದು ಸಂತತಿಯಿಂದ ಇನ್ನೊಂದು ಸಂತತಿಗೆ ಅದು ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಆದ್ದರಿಂದ ಸೊ ಇವೆಲ್ಲ ಮಾಹಿತಿಗಳನ್ನ ನೀವು ತಿಳಿದುಕೊಂಡ್ಬಿಟ್ಟು ಉತ್ತಮವಾದ ತಳಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಮತ್ತು ಕರುಗಳ ಜನನ ಅವಧಿ ಅಂತ ಹೇಳಿದ್ರೆ ಒಂದು ಕರೆಯಿಂದ ಒಂದು ಕರುಗೆ ಜನನ ಅವಸ್ಥೆಯಲ್ಲಿ 12-13 ತಿಂಗಳ ಗ್ಯಾಪ್ ಇರಬೇಕು ಅಂತ ಹೇಳಿದ್ರೆ ಒಂದು ಕರು ಹಾಕ್ಲಿಕ್ಕೆ 12-13 ತಿಂಗಳ ಗ್ಯಾಪ್ ಇದ್ದಾಗ ಕೂಡ ಮಾತ್ರ ಲಾಭದಾಯಕವಾಗಿ ನಾವು ಒಂದು ಉದ್ಯಮ ಮಾಡುವ ಹೈನುಗಾರಿಕೆ ಉದ್ಯಮ. ನಾನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ ಈಗ ಸಪೋಸ್ ಒಂದು ಕರು ಹಾಕ್ಬಿಟ್ಟು ಮತ್ತೆ ಅದು ಗಬ್ಬ ಕಟ್ಟಿ ಅದು ಎಂಬ ಕರು ಹಾಕ್ಲಿಕ್ಕೆ 2-3 ತೆಗೆದುಕೊಳ್ತು ಅಂದ್ರೆ ಅದರಿಂದ ನಾವು ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಪ್ರತಿ ವರ್ಷ ಅಟ್ಲೀಸ್ಟ್ ನಾವು ಒಂದು ಕರುವನ್ನ ಒಂದು ತಗೊಳ್ಳಬೇಕಾಗುತ್ತೆ. ಎಮ್ಮೆಗಳಲ್ಲಾದ್ರೆ ಒಂದು ವರ್ಷಕ್ಕೆ ಒಂದು ಕರು ತಗೊಳ್ಬೇಕಾಗುತ್ತೆ, ಹಸುಗಳಲ್ಲಾದ್ರೆ ಒಂದು ವರ್ಷಕ್ಕೆ ಒಂದು ಕರು ತಗೋಬೇಕು. ಇದೆಲ್ಲ ಯಾವಾಗ ಸಾಧ್ಯ ಅಂತ ಹೇಳಿದ್ರೆ ನಿಮ್ಮ ಸಾಕಾಣಿಕೆ ಪದ್ಧತಿಗಳು ಪಶುಪಾಲನಾ ಪದ್ಧತಿಗಳು ವೈಜ್ಞಾನಿಕವಾಗಿದ್ದು ಮತ್ತು ಉತ್ತಮ ಆಹಾರ ಉತ್ತಮ ವಾತಾವರಣ ಅದಕ್ಕೆ ಏನೇನು ಬೇಕು ಎಲ್ಲವನ್ನು ಕೊಟ್ಟಾಗ ಮಾತ್ರ ಈ ಸಾಧ್ಯವಾಗ್ತದೆ. ಮತ್ತು ರಾಸವನ್ನು ಖರೀದಿ ಮಾಡುವಾಗ ಆಳಿನ ಇಳುವರಿಯನ್ನ ನೋಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಈಗ ಎಲ್ಲ ಮಧ್ಯವರ್ತಿಗಳ ಕಾಟ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ, ಯೂಸ್ವಲಿ ನೀವು ಏನಾದ್ರು ಒಂದ್ ದಿನ ಮುಂಚೆ ನೋಡ್ಲಿಕ್ಕೆ ಹೋಗ್ತೀರಿ ಅಂತ ಮೊದಲೇ ಗೊತ್ತಾದ್ರೆ ಹಿಂದಿನ ದಿನ ಕರಿಯೋದನ್ನೇ ಇಳಿಸ್ಬಿಟ್ಟಿರ್ತಾರೆ ಅಥವಾ ಒಂದತ್ತು ಎರಡತ್ತು ಕರಿಯೋದನ್ನೇ ಇಳಿಸ್ಬಿಟ್ಟಿರ್ತಾರೆ. ಆಕ್ಚುಲಿ ನೀವು ಬಂದು ನೋಡಿದಾಗ ಅದು ಕರೆದಾಗ ಇಳುವರಿ ಜಾಸ್ತಿ ಇರುತ್ತೆ. ಆದ್ರಿಂದ ನಾವು ಯಾವುದೇ ಒಂದು ರಾಸವನ್ನ ಹೈನು ರಾಸವನ್ನ ಖರೀದಿ ಮಾಡ್ಬೇಕಾದ್ರೆ ಮಿನಿಮಮ್ 2-3 ಸಲ ಹಾಲನ್ನ ಹಿಂಡ್ಬಿಟ್ಟು ಸರಾಸರಿಯನ್ನು ತೆಗೆದುಕೊಂಡ್ಬಿಟ್ಟು ಹಾಲಿನ ಇಳುವರಿ ಸರಾಸರಿಯನ್ನು ತೆಗೆದುಕೊಂಡ್ಬಿಟ್ಟು ನಂತರ ನೀವು ತೀರ್ಮಾನ ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾದ. ಯೂಸ್ವಲಿ ಏನಾಗುತ್ತೆ, ಬೆಳಗ್ಗೆ ಸಂಜೆ ಮತ್ತು ಮರದ ದಿನದ ಬೆಳಗ್ಗೆ ಈ ಮೂರು ಹೊತ್ತನ್ನ ಹಾಲನ್ನ ಕರೆದ್ಬಿಟ್ಟು ಅದರ ಸರಾಸರಿಯನ್ನು ತೆಗೆದ್ಬಿಟ್ಟು ನಂತರ ನೀವು ಅದರ ಮೇಲೆ ತೀರ್ಮಾನವನ್ನ ಕೂಡ ಮಾಡಬೇಕಾಗ್ತದೆ. ಈಗ ತಳಿಗಳು ಅಂತ ಹೇಳಿದಿರಿ ಸರ್, ತಾವು ಮಲೆನಾಡು ಪ್ರದೇಶಕ್ಕೆ ಬಂದ್ರೆ ಯಾವ್ದೆಲ್ಲ ಒಂದು ತಳಿಗಳು ಸೂಕ್ತ ಸರ್? ಈ ನಮ್ಮ ಮಲೆನಾಡು ಭಾಗದಲ್ಲಿ ನೋಡ್ತಾ ಇದ್ದೀರಾ, ನಮ್ದಲ್ಲಿ ಅಂದ್ರೆ ಘಟ್ಟದ ಕೆಳಗೆ ಘಟ್ಟದ ಮೇಲೆ ಇವೆರಡು ನಾವು ವಿಂಗಡಣೆ ಮಾಡಿದಾಗ ಘಟ್ಟದ ಮೇಲೆ ನಾವು ಎಚ್ ಎಫ್ ಆಗಲಿ ಜರ್ಸಿ ಆಗಿರ್ಲಿ ಇವ್ರು ಕೂಡ ಸಾಕ್ಬಹುದು. ಘಟ್ಟದ ಕೆಳಗೂ ಕೂಡ ಎಚ್ ಎಫ್ ಕೆಲವು ಟೈಮ್ ಏನಾಗುತ್ತೆ ಜಾಸ್ತಿ ಮಳೆ ಬೀಳ್ತಕ್ಕಂತ ಪ್ರದೇಶ ಇದು ಏನಾಗುತ್ತೆ, ತೀರ್ಥಳ್ಳಿ ಆಗಿರ್ಬೋದು ಅಥವಾ ಆಗುಂಬೆ ಆಗಿರ್ಬೋದು, ಸೊ ಇಂಥ ಚಿಕ್ಕಮಂಗ್ಳೂರು ಆಗಿರ್ಬೋದು, ಇಂಥ ಕಡೆಗಳು ಸ್ವಲ್ಪ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ರೋಗ ರುಜಿನಗಳು ಜಾಸ್ತಿ ಬರ್ತದೆ. ಬಟ್ ನಿಮ್ಮ ಮ್ಯಾನೇಜ್ಮೆಂಟ್ ಪಶುಪಾಲನಾ ಪದ್ಧತಿಗಳು ಕರೆಕ್ಟ್ ಆಗಿತ್ತು ಮತ್ತೆ ಕೊಟ್ಟೆಗೆ ಶುಚಿತ್ವವನ್ನ ನೀವು ಮೇಂಟೈನ್ ಮಾಡಿದ್ರಿ ಅಥವಾ ನೀರ್ ನಿಲ್ದಂಗ್ ಮೇಂಟೈನ್ ಮಾಡಿದ್ರೆ ಇವನು ಕೂಡ ಸಾಕ್ಬಹುದು. ಸೊ ಟೋಟಲಿ ಎಚ್ ಎಫ್ ಮತ್ತೆ ಜರ್ಸಿ ಇವನ್ನ ಸಾಕ್ಬಹುದು. ಇದರ ಜೊತೆಗೆ ಎಮ್ಮೆ ತಳಿಗಳನ್ನ ಅಂದ್ರೆ ನಮ್ಮ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸುತ್ತಮುತ್ತ ಎಮ್ಮೆ ತಳಿಗಳನ್ನ ಸಾಕಿದ್ರೆ ನಾವೇನಾಗುತ್ತೆ ಅಂತ ಹೇಳಿದ್ರೆ ಎಮ್ಮೆಗಳು ಮತ್ತು ಹಸುಗಳನ್ನ ಜೊತೆಗೆ ಜೊತೆಗೆ ಸಾಕ್ತಕ್ಕಂಥ ಅಡ್ವಾಂಟೇಜ್ ಯಾಕೆ ಅಂತ ಹೇಳಿದ್ರೆ ಈ ಹಸುವಿನ ಹಾಲಿನಲ್ಲಿ ನಮಗೆ ಅಷ್ಟೊಂದು ಕೊಬ್ಬಿನಾಂಶ ಬರೋದಿಲ್ಲ. ಸೊ ಇದನ್ನ ಹಾಲಿನ ಇಳುವರಿ ಜಾಸ್ತಿ ಇರುತ್ತೆ ಬಟ್ ಕೊಬ್ಬಿನಾಂಶ ಕಮ್ಮಿ ಇರುತ್ತದೆ. ಬಟ್ ಎಮ್ಮೆನ ಹಾಲಿನಲ್ಲಿ ಆಗಲ್ಲ. ಎಮ್ಮೆ ನಮಗೆ ಮುಖ್ಯವಾಗಿ ಅದು ಪ್ರಖ್ಯಾತಿ ಹೊಂದಿರ್ತದೆ ಅದ್ರಲ್ಲಿರ್ತಕ್ಕಂಥ ಕೊಬ್ಬಿನ ಇದರಿಂದ. ಸೊ ನೀವು ಹಾಲಿನ ಡೈರಿಗೆ ಯಾರು ಹಾಲು ಹಾಕ್ತಿರೋ ರೈತರು ರೈತ ಬಂದವರು ಯಾರು ಹಾಕ್ತಿರೋ, ಸೊ ನೀವು ಆದಷ್ಟು ನಿಮ್ಮ ಮನೆಯಲ್ಲಿ ಒಂದು 10 ಹಸುಗಳು ಇತ್ತು ಅಥವಾ 5 ಹಸುಗಳು ಇತ್ತು ಅಂದ್ರೆ ಜೊತೆ ಜೊತೆಗೆ ಒಂದು ಅಥವಾ 2-3 ಎಮ್ಮೆಗಳನ್ನ ಸಾಕಿದ್ರೆ ಸೊ ಅವೆರಡು ಮಿಕ್ಸ್ ಮಾಡಿದಾಗ ನಿಮ್ಮ ಹಾಲಿನ ದರ ಸೂಕ್ತವಾದ ಒಂದು ಬೆಲೆಯನ್ನು ಕೊಡ್ತದೆ. ಆದ್ರಿಂದ ಸೊ ಎಚ್ ಎಫ್ ಜರ್ಸಿ ಮತ್ತೆ ಜೊತೆಗೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಮ್ಮೆ ತಳಿಗಳು ಧಾರವಾಡಿ ಆಗಿರ್ಬೋದು ಪಂಡ್ರಾಪುರಿ ಆಗಿರ್ಬೋದು ಅಥವಾ ನಾವು ಸೌತ್ ಕೆನರಾದಲ್ಲೇ ಒಂದು ವಿಶೇಷವಾದ ಎಮ್ಮೆ ತಳಿ ಇದೆ, ಆ ತಳಿಗಳನ್ನ ಸಾಕ್ತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗ್ತದೆ. ಮತ್ತೆ ಹೈನು ರಾಸುಗಳನ್ನ ಯೂಸ್ಲಿ 3 ಮತ್ತು 4 ಸೂಲಿನ ಅತಿ ಹೆಚ್ಚು ಹಾಲನ್ನು ಕೊಡ್ತವೆ ಅಂತ ಹೇಳಿದ್ರೆ ನಾವು ಫಸ್ಟ್ 2 ಸೂಲನ್ನು ತಗೊಂಡಾಗ 3, 4 ಮತ್ತು 5 ಸೂಲು ಈ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ. ನಂತರ 5 ಸೂಲಿನ ನಂತರ ಮತ್ತೆ ಹಾಲಿನ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರಿಂದ ನಾವು ಯಾವುದೇ ಒಂದು ರಾಸುಗಳನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ 2, 3 ಅಥವಾ 4 ಸೂಲಿನಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯೂಸ್ಲಿ ಈ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಸೊ ಹಸುಗಳ ಹಲ್ಲನ್ನ ನೋಡ್ತೀವಿ ವಯಸ್ಸನ್ನ ಆಧಾರ ಮಾಡಿದ್ರೆ 2-4 ಶಾಶ್ವತ ಹಲ್ಲುಗಳು ಇದ್ರೆ ಮಾತ್ರ ಅದನ್ನ ನಾವು ಖರೀದಿನೇ ಮಾಡಬೇಕಾಗತ್ತೆ. ಮತ್ತು ಸೊ ಯೂಸ್ಲಿ ಕರು ಹಾಕಿ 10 ಒಳಗಾಗಿರಿ ಖರೀದಿ ಮಾಡ್ತಕ್ಕಂಥದ್ದು ಅಥವಾ ಇನ್ನೇನು 9 ಗರ್ಭಿಣಿ ಇದೆ ಇನ್ನೊಂದು ವಾರದಲ್ಲಿ ಕರು ಆಗ್ತದೆ ಅಂತ ಒಂದು ಹಸು ರಾಸುಗಳನ್ನ ನಾವು ಪರ್ಚೇಸ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಒಳ್ಳೇದು. ಆದಷ್ಟು ಸೊ ಕರು ಹಾಕಿದ ನಂತರ ಪರ್ಚೇಸ್ ಮಾಡಿದ್ರೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಮ್ಗೆ ಹಾಲಿನ ಇಳುವರಿ ಗೊತ್ತಾಗುತ್ತೆ, ಎಷ್ಟು ಹಾಲು ಕೊಡ್ತಾ ಇದೆ ಅಂತ ಗೊತ್ತಾಗುತ್ತೆ, ಮತ್ತೆ ಕರುವಿನ ಬೆಳವಣಿಗೆ ನಮಗೆ ಗೊತ್ತಾಗಿರ್ತದೆ. ಸೊ ಈ ತಾಯಿಗೂ ಮತ್ತು ಕರುವಿಗೂ ಯಾವ ರೀತಿಯಾದಂತಹ ಬೆಳವಣಿಗೆ ಇದೆ ಮತ್ತು ಅನುವಂಶೀಯ ಗುಣಗಳು ಯಾವ್ಯಾವ ರೀತಿ ಬಂದಿದೆ ಅವೆಲ್ಲ ನಮಗೆ ಸಿಗೋದ್ರಿಂದ ಆದಷ್ಟು ಕರು ಹಾಕಿದ ನಂತರ ನಾವು ಖರೀದಿ ಮಾಡ್ತಕ್ಕಂಥದ್ದು ಕೂಡ ಬಹಳ ಒಳ್ಳೇದು. ಇವೆಲ್ಲ ಉತ್ಪಾದನೆಗೆ ಸಂಬಂಧಪಟ್ಟ ವಿಷಯಗಳಾಯ್ತು. ಇದ್ರ ಜೊತೆಗೆ ನಾವು ಯಾವುದೇ ಒಂದು ರಾಸುಗಳನ್ನು ಖರೀದಿ ಮಾಡ್ಬೇಕಾದ್ರೆ ಅದರ ಸ್ವಭಾವ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಹಾಯ್ತಕ್ಕಂತ ಸ್ವಭಾವ ಇರ್ತದೆ ಸರ್. ಹೌದು, ಫೆರೋಸಿಸ್ ಅಂತ ಹೇಳ್ತೀವಲ್ಲ, ಸೊ ಆ ತರದ್ದು ಒಂದು ಸ್ವಭಾವ ಇರ್ತದೆ. ಅದು ಹೊಂದ್ಕೊಳ್ತೋ ಇಲ್ಲೋ ಗೊತ್ತಿಲ್ಲ. ಆಮೇಲೆ ಕೆಲವೊಬ್ರು ಅದು ಮನೆಯಲ್ಲಿ ಗಂಡಸರಿಗೆ ಮಾತ್ರ ಹತ್ರ ಬರಕ್ ಬಿಡುತ್ತೆ, ಇಲ್ಲ ಹೆಣ್ಮಕ್ಳಿಗೆ ಮಾತ್ರ ಹತ್ರ ಬರಕ್ ಬಿಡುತ್ತೆ, ಈ ತರದ ಒಂದು ಸ್ವಭಾವ ಇರುತ್ತೆ. ಇದನ್ನು ಬಹಳ ಒಂದು ಪ್ರಮುಖವಾದ ಅಂಶ ನೀವು ಹೇಳ್ತಾ ಇರೋದು. ಹೈನು ರಾಸುಗಳಲ್ಲಿ ಸ್ವಭಾವ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್ ಹೇಳಿದಾಗ. ಯಾಕೆ ಅಂತ ಹೇಳಿದ್ರೆ, ನಾವು ಈಗ ಸಾಕಾಣಿಕೆ ಮಾಡತಕ್ಕಂಥ ಮೂಲ ಉದ್ದೇಶ ಅದರಿಂದ ಹಾಲನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು. ಸೊ ನ್ಯಾಚುರಲ್ ಹಾಲನ್ನ ಉತ್ಪಾದನೆ ಅಂದ್ರೆ ಹಾಲನ್ನ ನಾವು ಕೈಯಿಂದ ಕರೀಬಹುದು ಅಥವಾ ಯಂತ್ರಗಳನ್ನು ಉಪಯೋಗಿಸ್ಬಿಟ್ಟು ಕರೀಬಹುದು. ಇವೆಲ್ಲ ಕಾರ್ಯಗಳನ್ನು ಮಾಡಬೇಕಾದ್ರೆ ಹಸುವಿನ ಸ್ವಭಾವ ಕೂಡ ಬಹಳ ಇಂಪಾರ್ಟೆಂಟ್ ಇರುತ್ತೆ. ನಮ್ಮ ದೇಶಿ ತಳಿಗಳೇ ನೀವು ನೋಡಿರ್ತೀರಾ, ಕೆಲವೊಂದು ಮೃದು ಸ್ವಭಾವದವರ್ತವೆ, ಕೆಲವೊಂದು ಅಗ್ರೆಸಿವ್ ಅಥವಾ ಫೆರೋಶಿಯಸ್ ಅಂತ ಕರಿತೀವಿ, ಆ ರೀತಿಯ ಸ್ವಭಾವ ಇರ್ತವೆ. ಆದ್ರಿಂದ ಸೊ ನಾವು ಆ ಹಸುವನ್ನು ನೋಡಿದ ತಕ್ಷಣ ಅದು ಬಹಳ ಮೃದು ಸ್ವಭಾವವನ್ನು ಹೊಂದಿರತಕ್ಕಂಥದ್ದು ಅಥವಾ ಅದರ ಬೆಳವಣಿಗೆ ಮೇಲೆ ನಾವು ನೋಡಬಹುದು. ಯಾಕೆಂತ ಹೇಳಿದ್ರೆ, ನಾವು ಒಂದು ಯಾವುದೇ ಒಂದು ಜಾನುವಾರು ನೋಡತಕ್ಕ ತಕ್ಷಣ ಅದರ ಗುಣಲಕ್ಷಣಗಳು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾವು ಗೊತ್ತಾಗ್ತದೆ. ಸೊ ಅದರ ಕಾಂತಿಯುಕ್ತವಾದಂತಹ ಕಣ್ಣುಗಳು ಇರಬೇಕು, ಕಣ್ಣುಗಳಿಂದ ಯಾವ ರೀತಿ ಇದ್ದಂತಹ ಪಿಸರು ಬರ್ತಕ್ಕಂಥದ್ದು ಆ ರೀತಿಯಾದಂತಹ ಇದೇ ಇರಬಾರದು, ಮತ್ತು ಕೂದಲುಗಳು ಸಡಿಲವಾಗಿರಬೇಕು. ಮತ್ತೆ ಸೊ ಯೂಸ್ಲಿ ನಾವೇನಾಗುತ್ತೆ ಅಂತ ಹೇಳಿದ್ರೆ, ಹೈನು ರಾಸುಗಳು ಯಾವಾಗ ಆರೋಗ್ಯವಾಗಿರ್ತವೆ ಅಂದ್ರೆ ಉತ್ತಮ ಆಹಾರ ನಾವು ತೆಗೆದುಕೊಂಡಾಗ. ಸೊ ಉತ್ತಮವನ್ನ ಆಹಾರವನ್ನು ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ಸದೃಢವಾದಂತಹ ಸಗಿಯುವಂತ ದವಡೆ ಇರಬೇಕು, ಒಸಡು ಇರಬೇಕು, ಮತ್ತು ಉತ್ತಮವಾದ ಹಲ್ಲುಗಳು ಇರಬೇಕು. ಸೊ ಅಂದ್ರೆ ಇವನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಮತ್ತೆ ಕಾಂತಿಯುಕ್ತವಾದಂತಹ ಕಣ್ಣುಗಳು ಇರಬೇಕು, ವಿಶಾಲವಾದ ಮೂಗಿನ ಒಳ್ಳೆ. ಸೊ ಯಾಕೆಂತ ಹೇಳಿದ್ರೆ ಇವೆಲ್ಲ ಆರೋಗ್ಯವನ್ನು ಸೂಚಿಸುತ್ತದೆ, ಒಂದು ಕರುವಿನ ಆರೋಗ್ಯವನ್ನ ಅಥವಾ ಹಸುವಿನ ಆರೋಗ್ಯವನ್ನ ಸೂಚಿಸುತ್ತವೆ. ಸೊ ಇವೆಲ್ಲ ಆರೋಗ್ಯದ ಲಕ್ಷಣಗಳಿದ್ದರೆ ಮಾತ್ರ ಅಂತ ಹಸುಗಳನ್ನ ಅಥವಾ ಜಾನುವಾರುಗಳನ್ನ ಕರೀತಕ್ಕಂಥದ್ದು ಬಹಳ ಹೇಳುವುದು. ಕತ್ತು ಯಾವಾಗಲೂ ಸಣ್ಣವಾಗಿರ್ಬೇಕು ಮತ್ತು ನೀರಾಗಿರ್ಬೇಕು, ಬೆನ್ನು ಮಠವಾಗಿರ್ಬೇಕು, ನಾವೇನ್ ಹೇಳ್ತೀವಲ್ಲ ಬೆನ್ನು ಮಠವಾಗಿರ್ಬೇಕು, ಹೊಟ್ಟೆ ಮತ್ತೆ ಎದೆ ದೊಡ್ಡದಾಗಿರ್ಬೇಕು, ರಾಸುವಿನ ಶರೀರ ಕೊಬ್ಬಿನಿಂದ ತುಂಬಿರಬಾರ್ದು, ತೀರಾ ದಪ್ಪನೂ ಇರಬಾರ್ದು, ತೀರಾ ಸಣಕ್ಲಾಗು ಇರಬಹುದು. ಸೊ ಕಾಲುಗಳು ಗಿಡ್ಡವಾಗಿದ್ದು ನೇರವಾದ ಇಂಗಾಲು ಮತ್ತು ಸದೃಢವಾದ ಮುಂಗಾಲು ಮತ್ತು ಗಟ್ಟಿಯಾದ ಗೊರಸುಗಳಿರಬೇಕು. ಸೊ ಈ ಗೊರಸುಗಳನ್ನ ಅಬ್ಸರ್ವ್ ಮಾಡತಕ್ಕಂಥದ್ದು, ಮತ್ತೆ ಆ ದೇಹದ ಲಕ್ಷಣಗಳನ್ನ, ಮತ್ತೆ ಕೆಚ್ಚಲು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಮತ್ತೆ ಕೆಚ್ಚಲಿಗೆ ಬಂದಿರತಕ್ಕಂಥ ರಕ್ತನಾಳಗಳು, ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾಕೆ ರಕ್ತನಾಳುಗಳು ಎಷ್ಟು ದಪ್ಪ ಇರ್ತದೆ ಅಂತ ಹೇಳಿದ್ರೆ ಅದನ್ನ ಒಂದು ಪ್ರಪೋರ್ಷನೇಟ್ ಆಗಿರ್ಬೇಕು, ಅಂದ್ರೆ ಕೆಚ್ಚಲು ದಪ್ಪ ಇತ್ತು ಅಂದ್ರೆ ಅದು ಪ್ರಪೋರ್ಷನೇಟ್ ಆಗಿ ರಕ್ತನಾಳುಗಳು ಕೂಡ ಇರಬೇಕು. ಸೊ ಇದೆಲ್ಲ ನಮಗೆ ಹಾಲಿನ ಇರುವಳಿಯನ್ನ ಸೂಚಿಸುತ್ತದೆ. ಇವೆಲ್ಲವೂ ಕೂಡ ಸೂಕ್ತವಾಗಿದ್ದಾಗ ಮಾತ್ರ ಅವನ್ನ ಖರೀದಿ ಮಾಡ್ತಕ್ಕಂಥದ್ದು ಬಹಳ ಒಳ್ಳೇದು. ಮತ್ತು ಅತಿಯಾಗಿ ದಪ್ಪ ಆಗಿರ್ಬೋದು, ತೀರಾ ಸಣ್ಣ ಗಾತ್ರದ ಹಸುಗಳು ಸೊ ಹೈನುಗಾರಿಕೆ ಯೋಗ್ಯವಲ್ಲ. ತಾವು ಕೊಳ್ಳುವ ಹಸುವು ಮಧ್ಯಮ ಗಾತ್ರದ ಆಗಿರ್ಬೇಕು ಮತ್ತು ಸರಾಗವಾಗಿ ಓಡಾಡುವಂತ ಇರಬೇಕು. ಸೊ ಕಾಲಿನ ಮಧ್ಯೆ ಸಾಕಷ್ಟು ಅಂತರ ಇರಬೇಕು. ನೀವು ಕೆಲವು ನೋಡಿರ್ತೀರಾ, ಸಿಕ್ಕಾಬಡೆ ಕೆಸಲು ದಪ್ಪ ಇರ್ತದೆ ಅದು, ಮತ್ತೆ ಕೆಲವು ಟೈಮ್ ಬುಡುಕ್ಲು ಕಾಲ ಇರ್ತದೆ, ಮತ್ತೆ ಹಸು ಅದು ನಡಿಲಿಕ್ಕೆ ಬಹಳ ತ್ರಾಸ ಪಡ್ತಾ ಇರುತ್ತೆ, ಅಂತ ಎಲ್ಲ ಗುಣಲಕ್ಷಣಗಳನ್ನ ಇರಬಾರ್ದು. ಸೊ ಎದೆ ವಿಶಾಲವಾಗಿದ್ದು ಸಾಕಷ್ಟು ದೊಡ್ಡದಾಗಿರ್ಬೇಕು ಮತ್ತು ಹಾಲು ಕರೆದ ನಂತರ ಕೆಚ್ಚಲು ಕುಗ್ಗಬೇಕು. ಸೊ ಏನಾಗಿರುತ್ತೆ ಅಂತ ಹೇಳಿದ್ರೆ, ಕೆಲವು ಟೈಮ್ ಈಗ ನಾವು ಎಸ್ಪೆಷಲಿ ಈಗ ಜರ್ಸಿ ಮತ್ತೆ ಎಚ್ಎಫ್ ಅಂತ ನಾವು ಮಾತಾಡ್ತಿದ್ದೇವೆ, ಇವಕ್ಕೆ ಕಾಯಿಲೆಗಳು ಜಾಸ್ತಿ. ಯಾಕಂದ್ರೆ ನೀವು ಸೂಕ್ತವಾದ ಪಶುಪಾಲನಾ ಪದ್ಧತಿಗಳ ವೈಜ್ಞಾನಿಕವಾಗಿ ನೀವು ಸಾಕಾಣಿಕೆ ಮಾಡಲಿಲ್ಲ ಅಂದ್ರೆ ಸೊ ಕೆಚ್ಚಲು ಬಾವು ಅಂತ ರೋಗಗಳು ಕಾಯಿಲೆ ಜಾಸ್ತಿ ಆಗಿರ್ತದೆ. ಏನಾಗುತ್ತೆ, ಕೆಲವು ರೈತರು ಸೊ ಮಧ್ಯವರ್ತಿಗಳು ಏನ್ ಮಾಡ್ತಾರೆ, ಕೆಚ್ಚಲು ಬಾವು ಬಂದಿರ್ತದೆ. ಸೊ ಅದು ಕೆಚ್ಚಲು ಬಾವು ಬಂದು ಹೋಗ್ಬಿಟ್ಟಿರುತ್ತದೆ, ಅದರಲ್ಲಿ ಒಂದು ನಾಲ್ಕು ಮೊಲೆ ಒಂದು ಮೊಲೆ ಹೋಗೇ ಬಿಟ್ಟಿರುತ್ತೆ, ಗಟ್ಟಿಯಾಗಿರುತ್ತೆ. ಸೊ ಇದನ್ನೆಲ್ಲ ಮರೆ ಮಾಚಿಬಿಟ್ಟು ನೀವು ಏನಾರ ಮಾರ್ಕೆಟ್ಗಳಲ್ಲಿ ಇಲ್ಲಿ ಪರ್ಚೇಸ್ ಮಾಡ್ತಾ ಇದನ್ನೆಲ್ಲ ಮರೆ ಮಾಚಿಬಿಟ್ಟು ನಿಮಗೆ ಸೇಲ್ ಮಾಡ್ತಕ್ಕಂಥ ಇದಿರ್ತದೆ. ಸೊ ಆದಷ್ಟು ನೀವು ತಗೋಬೇಕಾದ್ರೆ ಇವೆಲ್ಲ ಕೆಚ್ಚಲನ್ನ ಅದ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ, ಕನ್ಸಿಸ್ಟೆನ್ಸಿ ಅಂದ್ರೆ ಅದ್ರ ಯಾವ ರೀತಿಯಾದ ಗಟ್ಟಿಯಾಗಿದೆಯೋ ಅಥವಾ ಮೆತ್ತಗಿದೆಯೋ ಇವನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ, ಸೊ ಕರು ಹಾಕಿದ ನಂತರ ನೀವು ಇರೋ ಮೂರು ನಾಲ್ಕು ಮನೆಯಲ್ಲಿ ಒಂದು ಅಥವಾ ಎರಡು ಮನೆಗಳೆಲ್ಲ ಹೋಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಸೊ ನೀವು ಅದರಿಂದ ಹೆಚ್ಚಾದ ಹಾಲನ್ನ ನಿರೀಕ್ಷೆ ಮಾಡೋದು ಕೂಡ ತಪ್ಪಾಗ್ತದೆ. ಆದ್ರಿಂದ ಇವೆಲ್ಲ ಒಂದು ಅಬ್ಸರ್ವೇಷನ್ ಅನ್ನ ನೀವು ಕೂಡ ಮಾಡಬೇಕು. ಮತ್ತು ಹಸುವನ್ನ ನಾವು ಹಿಂಬದಿಯಿಂದ ನೋಡಿದ್ರೆ ನಮಗೆ ಪೂರ್ತಿ ಕೆಚ್ಚಲು ಕಾಣಬೇಕು, ಅಂದ್ರೆ ಇದರಿಂದ ಒಂದು ಸೂಕ್ತವಾಗಿ ಕೆಚ್ಚಲು ಬೆಳವಣಿಗೆ ಆಗಿದೆ ಅಂತ ಅರ್ಥ. ಕೆಚ್ಚಲ ಮೇಲೆ ಮತ್ತು ಕೆಚ್ಚಲ ಮುಂದಿನ ರಕ್ತನಾಳಗಳು ನಾನು ಏನ್ ಹೇಳಿದ್ನಲ್ಲ ಎದ್ದು ಕಾಣುವಂತಿರ್ಬೇಕು, ದೊಡ್ಡದಾಗಿರ್ಬೇಕು, ಕೆಚ್ಚಿನ ಮೇಲೆ ತೊಟ್ಟುಗಳು ಸಮನಾಗಿರ್ಬೇಕು. ಕೆಲವು ಟೈಮ್ ಏನಿರುತ್ತೆ, ಇನ್ವರ್ಟೆಡ್ ಟಿಟ್ಸ್ ಅಂತ ಹೇಳ್ತೀರಾ, ಅಂದ್ರೆ ಈ ಮಲೆ ತೊಟ್ಟುಗಳು ಏನೇನಿರುತ್ತೆ, ಕೆಲವು ಎರಡು ಬಂದಿರ ಎರಡು ಮಲೆ ತೊಟ್ಟುಗಳಿರ್ತದೆ, ಕೆಲವು ತೊಟ್ಟುಗಳಲ್ಲಿ ಏನಾದ್ರು ಡ್ಯಾಮೇಜ್ ಆಗಿರ್ತದೆ. ಸೊ ಇವನ್ನೆಲ್ಲ ಕೂಡ ನಾವು ಅಬ್ಸರ್ವ್ ಅನ್ನ ಮಾಡಬೇಕಾಗತ್ತೆ. ಮತ್ತೆ ಸೊ ರಾಸುಗಳು ಆಯ್ಕೆ ಮಾಡುವ ಹೈನುಗಾರಿಕೆ ಅಂಕಿ ಅಂಶಗಳು ಅವು ಕೂಡ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಅಂತ ಹೇಳಿ ಅಂಕಿ ಅಂಶ ಯಾವ ರೀತಿ ಅಂತ ಹೇಳಿದ್ರೆ, ಅದು ಯಾವಾಗ ಫಲಕ್ ಬಂತು, ಸೊ ಫಲಕ್ ಬಂದ ನಂತರ ಸೊ ಈಟ್ ಪೀರಿಯಡ್ ಎಷ್ಟಿತ್ತು. ಸೊ ಫಲಕ್ಕೆ ಬಂದಾಗ ನಾವು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಆಗಿರ್ಬೋದು ಅಥವಾ ಓರಿಯಿಂದ ಆರಿಸದಾಗಿರ್ಬೋದು. ಸೊ ಆರಿಸಿದ ಮೇಲೆ ಎಷ್ಟು ದಿನಗಳ ನಂತರ ಅದು ಗಬ್ಬ ಕಟ್ತು ಅಥವಾ ಒಂದು ಗಬ್ಬ ಕಟ್ಟಲಿಕ್ಕೆ ಎಷ್ಟು ಇನ್ಸೆಮಿನೇಷನ್ ಬೇಕಾಯ್ತು, ಇವೆಲ್ಲವೂ ಕೂಡ ಬಹಳ ಪ್ರಮುಖವಾದ ಇಂಪಾರ್ಟೆಂಟ್ ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ, ನೀವು ಒಂದು ಈಟ್ ಪೀರಿಯಡ್ ಅಂತ ಹೇಳಿದ್ರೆ ನಾವು 21 ದಿನ ಅಂತ ಅಂತೀವಿ, ಅಂದ್ರೆ 21 ದಿನ ಅಂದ್ರೆ ಒಂದು ತಿಂಗಳ ಲೆಕ್ಕನೆ. ಸೊ ನೀವು ಒಂದು ಈಟ್ ಪೀರಿಯಡ್ ಅನ್ನು ಮಿಸ್ ಮಾಡಿದ್ರೆ ನಿಮ್ಗೆ ಒಂದು ತಿಂಗಳಿನ ಹಾಲಿನ ಇಳುವರಿ ಕಮ್ಮಿ ಆಗ್ತಾ ಹೋಗುತ್ತೆ, ಮತ್ತು ಒಂದು ತಿಂಗಳು ರಾಸುವಿನ ಆಯಸ್ಸು ಉಪಯೋಗ ಇಲ್ದಂಗೆ ವೇಸ್ಟ್ ಆಗಿ ಹೋಗ್ತದೆ. ಆದ್ರಿಂದ ಇವೆಲ್ಲ ಮಾಹಿತಿಗಳು, ಫಲಕ್ಕೆ ಬಂದ ದಿನ, ಕರು ಹಾಕಿದ ದಿನ, ಹಾಲಿನ ಉತ್ಪಾದನೆ ಎಷ್ಟಿರುತ್ತೆ, ಮತ್ತೆ ಅದರ ವಯಸ್ಸು ಇತ್ಯಾದಿ ಅಂಕಿಅಂಶಗಳನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಈ ಲಭ್ಯವಿರತಕ್ಕಂಥ ದೇಹದ ಎತ್ತರ, ದೇಹದ ತೂಕ ಮುಂತಾದ ಅಂಶಗಳನ್ನು ಗಮನಿಸಬೇಕು. ಯಾಕೆಂತ ಹೇಳಿದ್ರೆ ಇವನ್ನೆಲ್ಲ ದೇಹದ ತೂಕ ಮತ್ತು ಎತ್ತರದ ಬಗ್ಗೆ ನಾವು ಯಾಕೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ಯೂಶಲಿ ನಾವು ಆಹಾರವನ್ನು ಕೊಡ್ತಕ್ಕಂಥದ್ದು ಮತ್ತು ಇವನ್ನೆಲ್ಲವೂ ಕೂಡ ಸೊ ದೇಹದ ಎಷ್ಟು ತೂಕ ಇದೆ ಅದ್ರ ಮೇಲೆ ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮತ್ತೆ ಸೊ ವಿವಿಧ ಹಂತಗಳಲ್ಲಿ ಯಾವ ರೀತಿಯ ಆಹಾರ ಕೊಡಬೇಕು, ಗರ್ಭ ಧರಿಸಬೇಕಾದ್ರೆ ಬೇರೆ ರೀತಿಯಾದ ಆಹಾರ ಕೊಡಬೇಕಾಗ್ತದೆ, ಹಾಲನ್ನ ಕೊಡ್ಬೇಕಾದ್ರೆ ಹೆಚ್ಚು ಪ್ರೋಟೀನ್ ಯುಕ್ತ ನಾವು ಆಹಾರನ ಕೊಡ್ಬೇಕಾಗುತ್ತೆ. ಈ ಎಲ್ಲ ಮಾಹಿತಿಗಳನ್ನ ನಮಗೆ ಬೇಕಾದಾಗ ಈ ಎಲ್ಲ ಅಂಕಿ ಅಂಶಗಳು ಕೂಡ ಬಹಳ ಇಂಪಾಗತ್ ಆಗುತ್ತೆ. ಸೊ ರಾಸುವಿನ ಬೆಲೆಯನ್ನು ಹಾಲಿನ ಇಳುವರಿ, ರಾಸುವಿನ ವಯಸ್ಸು, ಸೂರಿನ ಸಂಖ್ಯೆ ಮತ್ತು ಕರುವಿನ ಹಂತದ ಮೇಲೆ ನಿರ್ಧರಿಸಬೇಕಾಗ್ತದೆ. ಸೊ ಮತ್ತೆ ಇಷ್ಟೆಲ್ಲ ಮಾಹಿತಿಗಳಿದ್ರೂ ಕೂಡ ಸೊ ಆದಷ್ಟು ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ಪಶುವೈದ್ಯರನ್ನ ನೀವು ಏನೋ ಒಂದು ರಾಸನ್ನ ಪರ್ಚೇಸ್ ಮಾಡಕ್ ಹೋಗ್ತಾ ಇದೀರಿ ಅಂತೇಳಿ ಮಾಹಿತಿನ ಫಸ್ಟ್ ಪಡೆದುಕೊಂಡ್ಬಿಟ್ಟು ಸೊ ಯಾವ ಪ್ರದೇಶದಲ್ಲಿ ಉತ್ತಮ ರಾಸುಗಳು ಸಿಗ್ತವೆ ಮತ್ತು ಎತ್ತೆಚ್ಚು ನೀವು ಹೇಳ್ತಾ ಇರೋದು ಪಶು ವೈದ್ಯರನ್ನ ಕಾಣಬೇಕು. ನೀವು ರಾಸುಗಳ ಒಂದು ಆಯ್ಕೆ ಅಥವಾ ಅದು ಖರೀದಿ ಮಾಡ್ಬೇಕಾದ್ರೆ ಒಂದ್ಸಲ ಅವ್ರನ್ನ ಹೋಗ್ಬಿಟ್ಟು ಭೇಟಿಯಾಗಿ ಸರ್ ನಾನು ಈ ತರ ತಗೊಳ್ಬೇಕಂತ ಇದ್ದೀನಿ ಯಾವ ರೀತಿಯಿಂದ ಅಂತ ಕೇಳಿದ್ರೆ ಅವರು ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ ಅವರು ಅಲ್ವಾ? ಖಂಡಿತ ಖಂಡಿತ. ಯಾಕೆಂತೇಳಿ ಇದೊಂದೇ ವಿಷಯ ಅಲ್ಲ ಸರ್. ಸೊ ನಾವೇನಾಗುತ್ತೆ ಅಂದ್ರೆ ಮಧ್ಯವರ್ತಿಗಳು ಕಾಟದಿಂದ ಕೆಲವು ಟೈಮ್ ಗರ್ಭ ಇರೋದಿಲ್ಲ, ಆದ್ರೂ ಗರ್ಭ ಇದೆ ಅಂತ ಹೇಳ್ಬಿಟ್ಟು ರೈತರಿಗೆ ಮೋಸ ಮಾಡ್ತಕ್ಕಂಥ ಜನ ಜಾಸ್ತಿ ಇರ್ತಾರೆ. ಹಾಲಿನ ಇಳುವರಿ ಕಮ್ಮಿ ಇರ್ತದೆ, ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ರೈತರಿಗೆ ಮೋಸ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಆದ್ರಿಂದ ಸೊ ಸಪೋಸ್ ನೀವು ಪರ್ಚೇಸ್ ಗರ್ಭ ಇರ್ತಕ್ಕಂಥ ಸೂರ್ಯ ರಾಸುವನ್ನ ಪರ್ಚೇಸ್ ಮಾಡ್ತಾ ಇದ್ರೆ ಅನ್ಕೊಳ್ಳಿ, ಅದನ್ನ ಫಸ್ಟ್ ಪರೀಕ್ಷೆಯನ್ನ ಪಶುವೈದ್ಯರಿಂದ ಪರೀಕ್ಷೆ ಮಾಡಿಸ್ಬಿಟ್ಟು ಅದು ಗರ್ಭ ಇದೆಯೋ ಇಲ್ವಾ, ಇದ್ರೆ ಯಾವ ಹಂತದಲ್ಲಿದೆ, ಅಥವಾ ಮೂರನೇ ತಿಂಗಳಲ್ಲಿ ಇದೆಯೋ, ಆರನೇ ತಿಂಗಳಲ್ಲಿ ಇದೆಯೋ, ಒಂಬತ್ತನೇ ತಿಂಗಳಲ್ಲಿ ಇದೆಯೋ, ಯಾವ ಹಂತದಲ್ಲಿ ಇದೆ, ಸೊ ಮತ್ತೆ ಅದರ ಕೆಚ್ಚಲು ಕನ್ಫರ್ಮೇಶನ್ ಯಾವ ರೀತಿ ಇದೆ, ಅಥವಾ ಹಿಂದೆ ಯಾವ್ದಾದ್ರು ಕಾಯಿಲೆ ಬಂದಿರ್ತಾ. ಯಾಕಂದ್ರೆ ಪಶುವೈದ್ಯರು ಸೂಕ್ಷ್ಮವಾಗಿ ಅವ್ರನ್ನೆಲ್ಲ ಪರಿಶೀಲಿಸ್ತಾರೆ. ಸೊ ಅವರಿಗೆ ಒಂದು ಮಾಹಿತಿ ಸಿಗ್ತದೆ ಅದು ಹಸು ಅಥವಾ ಜಾನುವಾರು ಆರೋಗ್ಯವಾಗಿದೆಯೋ ಇಲ್ಲೋ ಅಂತ. ಸೊ ಈ ಎಲ್ಲಾ ಮಾಹಿತಿಗಳನ್ನ ನೀವು ಒಟ್ಟು ತಗೊಂಡ್ಬಿಟ್ಟು ಸೊ ಯಾವುದೇ ಒಂದು ರಾಸುವನ್ನ ಅಥವಾ ಜಾನುವಾರುವನ್ನ ಆಯ್ಕೆ ಮಾಡಿದ್ರೆ ಸೊ ನಿಮ್ಮ ಮುಂದೆ ಬರ್ತಕ್ಕಂಥ ಲಾಭಾಂಶವು ಕೂಡ ಹೆಚ್ಚಾಗ್ತದೆ. ಆದ್ರಿಂದ ಈ ಎಲ್ಲಾ ಮಾಹಿತಿಯನ್ನ ರೈತ ಬಾಂಧವರು ಹೈನುಗಾರ ರಾಸುಗಳನ್ನ ಆಯ್ಕೆ ಮಾಡಬೇಕಾಗ್ತದೆ ತಿಳ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ರೈತ ಬಾಂಧವರೇ, ಇದು ಆಗಿತ್ತು ಹೈನು ರಾಸುಗಳ ಒಂದು ಆಯ್ಕೆಯಲ್ಲಿ ನಾವು ಯಾವ ಕ್ರಮವನ್ನು ಅನುಸರಿಸಬೇಕು ಮತ್ತು ವೈಜ್ಞಾನಿಕವಾಗಿ ಯಾವ ರೀತಿಯಿಂದ ನಾವು ಅದರ ಗುಣಧರ್ಮ, ಅದರ ಒಂದು ಚಲನವಲನ ಸಂಪೂರ್ಣ ಒಂದು ಮಾಹಿತಿ ಡಾಕ್ಟರ್ ಸತೀಶ್ ಜಿ ಎಂ ಅವರಿಂದ ಪಡೆದುಕೊಂಡ್ರಲ್ವಾ? ಇದು ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ರೈತ ಬಾಂಧವರೇ, ಇದುವರೆಗೂ ಹೈನು ರಾಸುಗಳ ಆಯ್ಕೆ ಈ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸತೀಶ್ ಜಿ ಎಂ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶನ ನಡೆಸಿಕೊಟ್ಟವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಈಗ ನಿನ್ನೆ ಅಂದರೆ 26 ನವೆಂಬರ್ ಪಶುವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗದಲ್ಲಿ ಆಚರಿಸಲಾದ ರಾಷ್ಟೀಯ ಕ್ಷೀರ ದಿನಾಚರಣೆ ಹಾಗೂ 75ನೇ ಸಂವಿಧಾನ ದಿನಾಚರಣೆಯ ಬಾನುಲಿ ವರದಿ. ಪ್ರಸ್ತುತಿ ಡಾಕ್ಟರ್ ಎಸ್ ಎಂ ಸುಧಾಕರ್ ಮತ್ತು ಡಾಕ್ಟರ್ ಯೋಗೇಶ್. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಯೋಗೇಶ್ ಅವರು, ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ, ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತೇನು ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಹಾಲು ದಿನಾಚರಣೆಯನ್ನ ಆಚರಣೆ ಮಾಡಿದ್ದಾರೆ, ಈ ಕುರಿತು ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಇವರಿಂದ ನಾವು ಪಡೆದುಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ರಾಷ್ಟ್ರೀಯ ಹಾಲು ದಿನಾಚರಣೆಯನ್ನ ಹಮ್ಮಿಕೊಂಡಿದ್ರಿ, ಯಾವೆಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ರಿ ಅಂತ? ಇದು ರಾಷ್ಟ್ರೀಯ ಹಾಲು ದಿನಾಚರಣೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ರಾಷ್ಟ್ರೀಯ ಹಾಲು ದಿನಾಚರಣೆ ನವೆಂಬರ್ 26 ನಾವು ಡಾಕ್ಟರ್ ವರ್ಗೀಸ್ ಕುರಿಯನ್ ಅಂತ ಅವರಿಗೆ ನಾವು ಶ್ವೇತ ಕ್ರಾಂತಿ ಅಥವಾ ಹಾಲಿನ ಕ್ರಾಂತಿಯ ತಂದೆ ಅಂತ ಕೂಡ ಕರಿತೀವಿ ಸರ್. ಇಂಗ್ಲಿಷ್ ಅಲ್ಲಿ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂತ ಕರಿತೀವಿ. ಅವರ ಜನ್ಮ ದಿನಾಚರಣೆ ಈ ವರ್ಷ ಏನಂದ್ರೆ 103 ಅವರ ಜನ್ಮ ದಿನಾಚರಣೆ ಅಂಗವಾಗಿ ಈ 2024 ನ್ಯಾಷನಲ್ ಮಿಲ್ಕ್ ಡೇ ಅಂತ ಆಚರಿಸ್ತಿದ್ದೀವಿ ಸರ್. ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು 1921-26 ನವೆಂಬರ್ ಅಂದು ಜನಿಸಿದ್ರು. ಸೊ ಇವರ ಸ್ಮರಣಾರ್ಥಕವಾಗಿ ಇಂದಿನ ದಿನಾಚರಣೆಯನ್ನು ನಾವು ಆಚರಿಸ್ತಿದ್ದೀವಿ ಸರ್. ರಾಷ್ಟ್ರೀಯ ಹಾಲಿನ ದಿನಾಚರಣೆ ಇದು ಏನಂದ್ರೆ ವರ್ಗೀಸ್ ಕುರಿಯನ್ ಅವರ ಬರ್ತ್ ಅಥವಾ ಜನ್ಮ ದಿನಾಚರಣೆ ಅಂಗವಾಗಿ ಯಾಕೆ ಆಚರಿಸ್ತೀವಿ ಅಂದ್ರೆ ಇವರ ಕೊಡುಗೆ ಏನಂದ್ರೆ ನಮ್ಮ ದೇಶದ ಹಾಲಿನ ಉತ್ಪಾದನೆ ಹೆಚ್ಚಿಸುವಲ್ಲಿ ತುಂಬಾ ಮಹತ್ವದಾಗಿದೆ. ಇವರು ನಮ್ಮ ಭಾರತವನ್ನು ಕಡಿಮೆ ಹಾಲಿನ ಪ್ರಮಾಣ ಇರುವ ದೇಶದ ಹೆಗ್ಗಳಿಕೆಯಿಂದ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಹಾಲು ಕೊಡುವ ಉತ್ಪಾದನೆ ಮಾಡುವ ದೇಶ ಎನ್ನುವ ಖ್ಯಾತಿಗೆ ಏನಂದ್ರೆ ಕಾರಣೀಕರ್ತರಾಗಿದ್ದಾರೆ. ಇವರು ಮುಖ್ಯವಾಗಿ NDDB ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ಅದರ ಸಾರಥ್ಯವನ್ನು ವಹಿಸಿಕೊಂಡು ನಮ್ಮ ದೇಶದಲ್ಲಿ ಆಪರೇಷನ್ ಫ್ಲಡ್ ಅಂತ 1970-96 ಮೂರು ಹಂತಗಳಲ್ಲಿ ಒಂದು ಕೋಆಪರೇಟಿವ್ ಮಿಲ್ಕ್ ಮೂವ್ಮೆಂಟ್ ಅನ್ನ ಮಾಡಿದ್ರು. ಇದರಲ್ಲಿ ಏನಂದ್ರೆ ಸುಮಾರು 2ನೇ ಹಂತದಲ್ಲಿ ಅಂದ್ರೆ 1981-85 43,000 ಗ್ರಾಮೀಣ ಕೋಆಪರೇಟಿವ್ ಹಾಲಿನ ಕೋಆಪರೇಟಿವ್ಗಳನ್ನು ತೆಗೆದು ನಮ್ಮ ದೇಶವನ್ನು ಏನಂದ್ರೆ ಒಂದು ಇಂಪೋರ್ಟ್ ಡಿಪೆಂಡೆಂಟ್ ಹಾಲಿನ ದೇಶ ರಿಂದ ಒಂದು ಗ್ಲೋಬಲ್ ಲೀಡರ್ ನ ಒಂದು ಖ್ಯಾತಿಗೆ ಏನಂದ್ರೆ ಕಾರಣೀಕರ್ತರಾಗಿರುವ ಮಹತ್ವಪೂರ್ಣವಾದ ವ್ಯಕ್ತಿ ಇವರು ಸರ್. ಸೊ ಈ ಆಪರೇಷನ್ ಫ್ಲಡ್ ನ ಮಹತ್ವಕ್ಕೆ ಬಂದ್ರೆ ಇದು ಏನಂದ್ರೆ ನಮ್ಮ ದೇಶದಲ್ಲಿ ಏನಂದ್ರೆ ಮಿಲ್ಕ್ ಯೂನಿಯನ್ಗಳ ಸ್ಥಾಪನೆಗೆ ಕಾರಣವಾಯಿತು ಸರ್. ಇದರ ಹುಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದು ತುಂಬಾ ಸೂಕ್ತವಾಗುತ್ತೆ. ಇಲ್ಲಿ ಗುಜರಾತ್ನಲ್ಲಿ ಕೈರಾ ಅನ್ನುವ ಪ್ರದೇಶದಲ್ಲಿ 1946 ಏನಾಗ್ತಿತ್ತು ಅಂದ್ರೆ ಸರ್, ಪ್ರೈವೇಟ್ ಮಿಲ್ಕ್ ಕಂಪನಿ ಇತ್ತು ಒಂದು, ಅದ್ರ ಹೆಸರು ಬಂದು ಪೋಲ್ಸನ್ ಕಾಫಿ ಅಂಡ್ ಬಟರ್ ಅಂತ. ಇವ್ರೇನ್ ಮಾಡ್ತಿದ್ರು ಅಂದ್ರೆ ಕೈರಾನ ಜನ ರೈತರಿಂದ ಹಾಲನ್ನು ಪಡೆದುಕೊಂಡು ಅದನ್ನೇನಂದ್ರೆ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು, ಅಥವಾ ಹೆಚ್ಚಾದಾಗ ಏನಂದ್ರೆ ಅದು ಬಾಂಬೆ ಕಳಿಸ್ತಾ ಇದ್ರು. ಇವರು ರೈತರಿಗೆ ಸೂಕ್ತ ಬೆಲೆ ಕೊಡ್ತಿರ್ಲಿಲ್ಲ, ತುಂಬಾ ಪಾರ್ಶಿಯಾಲಿಟಿ ಕೂಡ ಇತ್ತು. ಸೊ ಇವುಗಳ ಅಗೇನೆಸ್ಟ್ ಏನಾಯ್ತಂದ್ರೆ ರೈತರು ಏನಂದ್ರೆ ಸಿಡ್ದೆದ್ದು ಕೆಲವೊಂದು ಚಳುವಳಿಗಳು ಮಾಡಿದ್ರು. ಅವಾಗ ನಮ್ಮ ಉಕ್ಕಿನ ಮನುಷ್ಯರಾದ ಸರ್ದಾರ್ ಪಟೇಲ್ ಅವರು ಏನ್ ಒಂದು ಅವರಿಗೆ ಸಲಹೆ ಕೊಟ್ರೆ ಅಂದ್ರೆ, ನೀವ್ಯಾಕೆ ಅವರಿಗೆ ಹಾಲು ಕೊಡ್ತೀರಿ, ಹಾಗಿದ್ದಾಗ ನಿಮ್ಮದೇ ಒಂದು ಮಿಲ್ಕ್ ಕೋಆಪರೇಟಿವ್ ಅನ್ನ ಶುರು ಮಾಡಬಹುದಲ್ಲ ಅಂತ ಹೇಳಿದಾಗ ವರ್ಗೀಸ್ ಕುರಿಯನ್ ಅವರು ಮತ್ತು ಇವರ ಒಂದು ಸರ್ದಾರ್ ಪಟೇಲ್ ಅವರ ಒಂದು ಸಾರಥ್ಯ ಒಂದು ಅವರ ಒಂದು ಅಡ್ವೈಸ್ ಮೇಲೆ ಏನಂದ್ರೆ ಓನ್ ಮಿಲ್ಕ್ ಕೋಆಪರೇಟಿವ್ ಗಳು ಸ್ಟಾರ್ಟ್ ಮಾಡಿದ್ವು. ಅದೇ ಮುಂದೆ 1950 ಅಮೂಲ್ ಅಂತ ಆಯ್ತು. ಅಮೂಲ್ ಅಂದ್ರೆ ಆನಂದ್ ಮಿಲ್ಕ್ ಯೂನಿಯನ್ ಅಂತ. ಇದು ಹೆಡ್ ಕ್ವಾರ್ಟರ್ ಬಂದು ಆನಂದ್ ನಲ್ಲಿದೆ, ಆನಂದ್ ಗುಜರಾತ್ ಅಲ್ಲಿದೆ. ಅಲ್ಲಿ ಏನಂದ್ರೆ ಈ ಮಿಲ್ಕ್ ಕೋಆಪರೇಟಿವ್ ಗಳನ್ನ ಸ್ಟಾರ್ಟ್ ಮಾಡಿತು. ಈಗ ನಾವೇನ್ ನಮ್ಮ ಕರ್ನಾಟಕದಲ್ಲಿ ನಾವೇನ್ KMF ನೋಡ್ತೀವಿ, ಇದು ಈ ಅಮೂಲ್ ಮಾಡೆಲ್ ನ ಒಂದು ಭಾಗ ಅಥವಾ ಅದರದೊಂದು ರೆಪ್ಲಿಕಾ ಅಂತ ಕೂಡ ಹೇಳಬಹುದು ನಾವು. KMF ಬಗ್ಗೆ ನಾವು ನಮ್ಮ ಕರ್ನಾಟಕದ ಹೆಮ್ಮೆ ಇದು. ಆಕ್ಚುಲಿ ನಂದಿನಿ KMF ಅಂದ್ರೆ ನಮ್ಮ ಒಂದು ನಮ್ಮ ಬ್ರ್ಯಾಂಡ್ ಇದು. ಈಗ ರೀಸೆಂಟ್ ಆಗಿ ತಿರುಪತಿ ಕೂಡ ನಾವು KMF ನವರು ಸಪ್ಲೈ ಮಾಡ್ತಿದ್ದಾರೆ. ಸೊ ಹಾಗಿದ್ದಾಗ KMF ಬಗ್ಗೆ ಹೇಳಬೇಕಾದ್ರೆ ಇದು 1974 ಪ್ರಾರಂಭವಾಗಿದ್ದು ಇದು ನಮ್ಮ ಭಾರತದ 2ನೇ ದೊಡ್ಡ ಮಿಲ್ಕ್ ಕೋಆಪರೇಟಿವ್ ಯೂನಿಯನ್ ಆಯ್ತು ಅಮೂಲ್ ಆದ್ಮೇಲೆ. ಇದು 14 ಮಿಲ್ಕ್ ಯೂನಿಯನ್ಗಳು. ಇವು 14 ಮಿಲ್ಕ್ ಯೂನಿಯನ್ಗಳು ನಮ್ಮ ಕರ್ನಾಟಕದ ಎಲ್ಲಾ ಡಿಸ್ಟಿಕ್ ಗಳನ್ನು ಕವರ್ ಮಾಡಿ ರೈತರಿಂದ ಏನಂದ್ರೆ ಹಾಲನ್ನು ಪಡೆದುಕೊಂಡು ಅವುಗಳನ್ನ ಸೂಕ್ತ ಹೊಸ ಹೊಸ ಟೆಕ್ನಾಲಜಿಗಳನ್ನು ಬಳಸಿ ಒಳ್ಳೆ ಒಳ್ಳೆ ಹೊಸ ಹೊಸ ಮಿಲ್ಕ್ ಪ್ರಾಡಕ್ಟ್ ಗಳನ್ನು ಮಿಲ್ಕ್ ಉತ್ತಮ ಕ್ವಾಲಿಟಿ ಮಿಲ್ಕ್ ಮಿಲ್ಕ್ ಪ್ರಾಡಕ್ಟ್ ಮೊಸರು ಹಾಲು ಇವುಗಳನ್ನೆಲ್ಲ ತುಂಬಾ ಒಳ್ಳೆ ರೇಟ್ ಅಲ್ಲಿ ಕೊಡ್ತಾ ಇದ್ದು ಫಾರ್ಮರ್ಸ್ ಗಳಿಗೆ ತುಂಬಾ ಹೆಲ್ಪ್ ಮಾಡ್ತಿದೆ ಈ ತರವಾಗಿ. ಸೊ ಇದರಿಂದ ರೈತರು ಕೂಡ ತುಂಬಾ ಬೆನಿಫಿಟ್ ಆಗ್ತಿದ್ದಾರೆ. ಅದು ಅಲ್ಲದೆ ನಮ್ಮ ಆರ್ಥಿಕತೆ ನಮ್ಮ ದೇಶದ ಆರ್ಥಿಕತೆಗೆ ಇವುಗಳನ್ನ ಹೊರಗೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಸಿಂಗಾಪುರ್ ಆಯ್ತು, UAE ಆಯ್ತು, ಇಂಥ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ತುಂಬಾ ಏನಂದ್ರೆ ನಮ್ಮ ದೇಶದ ಆರ್ಥಿಕತೆಗೆ KMF ನ ಕೊಡುಗೆ ತುಂಬಾ ಇದೆ ಸರ್. ಸೊ ಇದು ಅಲ್ಲದೆ ಕೂಡ ಈ ಆಪರೇಷನ್ ಫ್ಲಡ್ ಆಯ್ತು, KMF ನ ಪಾತ್ರದ ಬಗ್ಗೆ ಹೇಳಬೇಕಾದ್ರೆ ಇವುಗಳು ಮಿಲ್ಕ್ ಯೂನಿಯನ್ ಗಳನ್ನು ಮಾಡಿ ನಮ್ಮ ಸ್ವಾವಲಂಬನೆಯನ್ನ ಹೆಚ್ಚು ಮಾಡಿದೆ ನಮ್ಮ. ಅದು ಅಲ್ಲದೆ ರೈತರಿಗೆ ಏನಂದ್ರೆ ಒಂದು ಸೂಕ್ತ ಪ್ರಮಾಣದ ಒಂದು ದರ ಕೊಡೋದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ವಹಿಸಿದೆ. ಜನರಿಗೆ ಏನಂತಂದ್ರೆ ಒಂದು ಎಕನಾಮಿಕ್ ಎಂಪವರ್ಮೆಂಟ್ ಅಂತೀವಿ, ಅಂದ್ರೆ ಸ್ವಾವಲಂಬತನವನ್ನ ಕೊಡೋದ್ರಲ್ಲಿ, ಆಮೇಲೆ ನಮ್ಮ ಚಿಕ್ಕ ಮಕ್ಕಳಿಗಾಯ್ತು ಎಲ್ಲರಿಗೆ ಏನಂದ್ರೆ ಒಂದು ನ್ಯೂಟ್ರಿಷನಲ್ ಅಪ್ಲಿಫ್ಟ್ಮೆಂಟ್ ಅಂದ್ರೆ ನಮ್ಮ ಪೌಷ್ಟಿಕಾಂಶದನ್ನ ಇಂಪ್ರೂವ್ ಮಾಡೋದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ KMF ಆಯ್ತು, ಆನಂದ್ ಮಿಲ್ಕ್ ಯೂನಿಯನ್ ಆಯ್ತು, ಇವುಗಳೆಲ್ಲ ಆಗಕ್ಕೆ ಕಾರಣ ಏನಂದ್ರೆ ನಮ್ಮ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು. ಇವರ ದೂರದೃಷ್ಟಿ ಇರಲಿಲ್ಲ ಅಂದ್ರೆ ಇವತ್ತಿದು ಆಗಕ್ಕೆ ಸಾಧ್ಯನೇ ಇರಲಿಲ್ಲ. ಸೊ ಅವರ ಒಂದು ಡೈರಿ ಇಂಜಿನಿಯರ್ ಆಗಿ ನಮ್ಮ ಸರ್ದಾರ್ ಪಟೇಲ್ ಅವರ ಸಲಹೆ ಮತ್ತು ನಮ್ಮ ಜನರ, ಮುಖ್ಯವಾಗಿ ನಮ್ಮ ಫಾರ್ಮರ್ಸ್, ನಮ್ಮ ರೈತರ ಕಷ್ಟ ಮತ್ತು ನಮ್ಮ ಜಾನುವಾರುಗಳ ಸಹಕಾರದೊಂದಿಗೆ ಇವತ್ತು ನಾವೇನಂದ್ರೆ ನಮ್ಮ ರಾಷ್ಟ್ರ ಏನಂತಂದ್ರೆ ಸಂಪೂರ್ಣ ಜಗತ್ತಿನಲ್ಲೇ ಏನಂದ್ರೆ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ದೇಶವಾಗಿ ಹೊರಹೊಮ್ಮಿದೆ ಸರ್. ಈ ಒಂದು ಮಹಾವಿದ್ಯಾಲಯದಲ್ಲಿ 75ನೇ ಸಂವಿಧಾನ ದಿನಾಚರಣೆಯನ್ನ ಆಚರಣೆ ಮಾಡಿದ್ರಿ, ಇದು ಯಾವ ರೀತಿಯಿಂದ ಮಾಡಿದ್ರಿ ಅಂತ ಸ್ವಲ್ಪ ಹೇಳ್ತೀರಾ? ಇವತ್ತು 26ನೇ ನವೆಂಬರ್ ಅಂದು 75ನೇ ಕಾನ್ಸ್ಟಿಟ್ಯೂಷನ್ ಡೇ ಅಥವಾ ನಮ್ಮ ಸಂವಿಧಾನ ದಿನವನ್ನು ನನ್ನ ಸಂವಿಧಾನ ನನ್ನ ಹೆಮ್ಮೆ ಅನ್ನೋ ಶೀರ್ಷಿಕೆಯಡಿಯಲ್ಲಿ ಆಚರಣೆ ಮಾಡಲಾಯಿತು. ಇದರಲ್ಲಿ 2ನೇ BBSC ಮತ್ತು AS ವಿದ್ಯಾರ್ಥಿಗಳು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದಿಂದ ಶಿವಮೊಗ್ಗದ ಕಾಶಿಪುರದ ತನಕ ಒಂದು ಪಾದಯಾತ್ರೆಯಲ್ಲಿ ಭಿತ್ತಿ ಪತ್ರಗಳನ್ನು ಹಿಡ್ಕೊಂಡು, ಬ್ಯಾನರ್ ಗಳನ್ನು ಹಿಡ್ಕೊಂಡು ಸಂವಿಧಾನದ ಮಹತ್ವ ಮತ್ತು ಅದರ ಗುರಿಗಳನ್ನು, ಅದರ ಕರ್ತವ್ಯಗಳ ಬಗ್ಗೆ ಏನಂದ್ರೆ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. Fundamental political code, structure, procedures, powers and duties of government institutions. It sets out fundamental rights, principles and duties by which we must abide as citizens. It is a proud fact that it is the longest written national constitution in the world. This document was the creation of the drafting committee, which was spearheaded by Dr. Bhimrao Ramji Ambedkar, who is known as the architect of the Indian Constitution. The Constitution of India is not just a historic document. It is a blueprint of our freedom, our rights and our responsibility as a citizen. It is a product for which our ancestors suffered through 200 years of oppression and yearning for sovereignty. It is our moral code of ethics, the very foundation for the stability of our nation and the beacon of equality for those less fortunate. In our professional field of veterinary and animal husbandry, the Constitution provides protection and voice for the voiceless. It sets down protection acts and rules to avoid poaching, habitat encroaching, violence against animals and gross acts against natural law such as fishers. It allows for the setting of protective legislation such as the Animal Welfare Code of India, set up by well-known humanitarian Dame Srimati Rukmini Devi Arundel in 1960. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಎಲ್ಲಾ ಧರ್ಮಗಳಿಗೂ ಸಮಾನ ಸ್ಥಾನಮಾನ ನೀಡುವ ಮೂಲಕ ಧರ್ಮ ನಿರಪೇಕ್ಷತೆಯನ್ನು ತೋರುತ್ತದೆ. ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸುವ ಶಕ್ತಿ ಸಾರ್ವಭೌಮತ್ವ. ಸಂವಿಧಾನವು ಆಡಳಿತ ವ್ಯವಸ್ಥೆಯ ಮೂಲವಾಗಿದ್ದು ಅದನ್ನು ಪೂರ್ಣವಾಗಿ ನಿರ್ದೇಶಿಸುತ್ತದೆ. ನಾಗರಿಕ ಪ್ರಜೆಯನ್ನು ಕಾಪಾಡುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಹಾಗಾದರೆ ಈ ಸಂವಿಧಾನವು ನಮಗೆ ಸಂಬಂಧಿಸಿದಂತೆಯೂ ಭಾರತೀಯ ಸಂವಿಧಾನವು ನಮ್ಮ ಹಕ್ಕು, ಜವಾಬ್ದಾರಿ ಹಾಗೂ ಆಡಳಿತ ಚಟುವಟಿಕೆಗಳನ್ನು ರೂಪಿಸುವ ಮೂಲಕ ನಮ್ಮೊಂದಿಗೆ ಅಗಾಧವಾದ ಸಂಬಂಧವನ್ನು ಹೊಂದಿದೆ. ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಅಧಿಕಾರವನ್ನು ತಿಳಿಸುವ ಸಂವಿಧಾನವು ಸಮಾನತೆಯ ಹಕ್ಕನ್ನು ರಕ್ಷಣೆ ನ್ಯಾಯದ ಮೂಲಕ ನಮ್ಮನ್ನು ಸಬಲೀಕರಿಸಿದೆ. ವಿದ್ಯಾಭ್ಯಾಸದಿಂದ ಹಿಡಿದು ಉದ್ಯೋಗದ ಬಳಿ ಅಭಿವೃದ್ಧಿ ಸ್ವಾತಂತ್ರ್ಯದವರೆಗೂ ಕೂಡ ಜೀವನದ ಪ್ರತಿಯೊಂದು ಹಂತದಲ್ಲಿ ನಮ್ಮನ್ನು ಮುನ್ನಡೆಸುವಲ್ಲಿ ಮಾರ್ಗಸೂಚಿಯಾಗಿದೆ. ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಸಾಮಾಜಿಕ ಪರಿವರ್ತನೆಯನ್ನು ತರುವ ಮೂಲ ಸಾಧನವಾಗಿ ಗೌರವಿಸಿದೆ. ಭಾರತದ ಸಂವಿಧಾನವು ಒಂದು ಒಡಂಬಡಿಕೆ. ವಿವಿಧ ಭಾಷೆ, ಜಾತಿ, ಜನಾಂಗ, ಧರ್ಮದ ಜನರು ಪರಸ್ಪರ ಭೇದ ಭಾವವನ್ನು ಮರೆತು 75 ವರ್ಷಗಳ ಕಾಲ ಭಾರತೀಯರಾಗಿ ಗುರುತಿಸಿಕೊಂಡು ಭಾರತದ ಪ್ರಜಾಪ್ರಭುತ್ವದೊಂದಿಗೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಲು ಸಾಧ್ಯವಾಯಿತು. ಆದರೆ ಇಂದಿನ ದಿನಗಳಲ್ಲಿ ಆಗುವಂತಹ ಅಸಮಾನತೆ, ಭ್ರಷ್ಟಾಚಾರ, ಸಂವಿಧಾನದ ಹೆಸರಿನಲ್ಲಿ ನಡೆಯುವ ಅನಾಚಾರ, ಪ್ರಭಾವಿ ನಾಯಕರ ಅಧಿಕಾರ ದುರುಪಯೋಗಗಳಿಂದ ಮುಂದೊಂದು ದಿನ ಸಂವಿಧಾನವು ಒಡಂಬಡಿಕೆಯಾಗಿ ಉಳಿಯುವುದೇ ಎಂಬುದೇ ನಮಗೆಲ್ಲರಿಗೂ ಕಾಡುವ ಪ್ರಶ್ನೆ. ಆದ್ದರಿಂದ ಭಾರತದ ಪ್ರಜೆಗಳಾದ ನಾವು ಅದನ್ನು ಗೌರವಿಸಿ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು. ನಾನು ಭಾರತೀಯ, ಭಾರತ ನನ್ನ ದೇಶ ಎಂಬ ಭಾವನೆ ನಮ್ಮಲ್ಲಿರಬೇಕು. ಅಲ್ಲಿ ಜನರಿಗೆ ಒಂದು ಕಾಶಿಪುರ ಪಾರ್ಕ್ ನಲ್ಲಿ ಸೇರಿಸಿ ಕೆಲವೊಂದು ಜನರಿಗೆ ಏನಂತಾರೆ ಸಂವಿಧಾನದ ಮಹತ್ವ ಮತ್ತು ಅದರ ಕೊಡುಗೆ ಏನು, ಅದರ ಸ್ಥಾಪಕರ ಕಷ್ಟ ಏನು, ಅವರು ಕೊಟ್ಟಿರುವ ಕೊಡುಗೆಗಳ ಬಗ್ಗೆ ಅರಿವನ್ನು ಮೂಡಿಸುವ ಕೆಲಸವನ್ನು ಮಾಡಲಾಯಿತು ಸರ್. ಪಾದಯಾತ್ರೆಗೆ ನಮ್ಮ ಡೀನ್ ರವರಾದ ಡಾಕ್ಟರ್ ನಾಗಭೂಷಣ್ ಸರ್ ಅವರು ಚಾಲನೆ ನೀಡಿದ್ರು. ಅವರು ಏನಂದ್ರೆ ಸಂವಿಧಾನದ ಮಹತ್ವ, ಅದರಲ್ಲಿ ಮುಖ್ಯವಾಗಿ ನಮ್ಮ ಕರ್ತವ್ಯಗಳು ಮತ್ತು ನಮ್ಮ ರೈಟ್ಸ್ ಅಂಡ್ ಡ್ಯೂಟೀಸ್ಗಳ ಬಗ್ಗೆ ತುಂಬಾ ಮಾರ್ಮಿಕವಾಗಿ ಹೇಳಿದ್ರು. ಅದರಲ್ಲಿ ಒಂದು ಒಳ್ಳೆಯ ನುಡಿ ಏನಂದ್ರೆ ಸಮ್ವನ್ಸ್ ಡ್ಯೂಟೀಸ್ ಕ್ಯಾನ್ ಸಮ್ ಅದರ್ಸ್ ರೈಟ್ಸ್ ಆಲ್ಸೋ. ಕೆಲವೊಬ್ಬರ ಹಕ್ಕುಗಳು ನಾವು ಉಳಿಸಬೇಕಾದ್ರೆ ಕೆಲವೊಬ್ಬರು ನಾವು ಡ್ಯೂಟಿಗಳನ್ನ ನಾವು ಕರೆಕ್ಟ್ ಆಗಿ ಮಾಡಬೇಕು. ನಮ್ಮ ಕರ್ತವ್ಯಗಳನ್ನ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಕೆಲವೊಬ್ಬರ ಹಕ್ಕುಗಳನ್ನ ನಾವು ಉಳಿಸಬಹುದು ಅನ್ನೋ ಒಂದು ತುಂಬಾ ಒಳ್ಳೆಯ ಮಾರ್ಮಿಕವಾದ ತುಂಬಾ ಸಂಕ್ಷಿಪ್ತವಾಗಿ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನದ ತತ್ವವನ್ನು ಅವರು ಸಾರಿ ಹೇಳಿದ್ರು. ಸಂವಿಧಾನದ ಅಡಿಯಲ್ಲೇ ನಡೀತಾ ಇದೆ, ಅದಕ್ಕೆ ನಾವು 100ಕ್ಕೆ 100 ಬದ್ಧರಾಗಿರ್ಬೇಕು ಅನ್ನೋದು ಇದರ ಆಶಯ. ಸಂವಿಧಾನದ ಪ್ರಕಾರವಾಗಿ ನಾವು ನಡ್ಕೊಳ್ಬೇಕು. ಹಾಗಂತ ಇದೊಂದು ಹೋಲಿ ಡಾಕ್ಯುಮೆಂಟ್ ಅಂತ ಹಾಗೆಲ್ಲ ಹೋಲಿ ಡಾಕ್ಯುಮೆಂಟ್ ಅಲ್ಲ, ಆದ್ರೆ ಅದಕ್ಕೆ ಸಲ್ಲಬೇಕಾದಂತ ಗೌರವ ಸಲ್ಲಲೇಬೇಕು. ಮತ್ತೆ ಕಾಲಕಾಲಕ್ಕೆ ಬೇಕಾದ ಸಮಾಜ ಬೆಳೆಯುತ್ತೆ, ದೇಶದ ಜನಜೀವನ ವ್ಯತ್ಯಾಸ ಆಗುತ್ತೆ. 1950ರಲ್ಲಿ ಇದ್ದ ಹಾಗೆ ಇವತ್ತಿಲ್ಲ, ಸಾಕಷ್ಟು ಬದಲಾವಣೆಗಳಾಗಿ. ಆ ಬದಲಾವಣೆಗೆ ತಕ್ಕಂತೆ ಅದರಲ್ಲಿ ಸಾಕಷ್ಟು ಬದಲಾವಣೆಗಳು ಮಾಡಕ್ಕೆ ಅವಕಾಶ ಇದೆ. ನಾವೇ ನಮಗೋಸ್ಕರ ರಚನೆ ಮಾಡಿಕೊಂಡಂತ ಒಂದು ಯಾರೋ ನಮ್ಮ ಮೇಲೆ ಹೇರಿರುವಂತ ಒಂದು ಸಂವಿಧಾನ ಅಲ್ಲ. ಅನೇಕ ಮಾನ್ಯರು ಇದಕ್ಕೆ ಕಾರಣರಾಗಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅಂತವರ ಅವರ ಸಾಧನೆ, ಅವರ ಕೊಡುಗೆ ಏನಿದೆ ಬಹಳ ಮೌಲ್ಯವಾದಂತ. ಈ ರೀತಿಯಾಗಿ ಇಂತಹ